ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಇಂದಿನ ಕಾರ್ಯಕ್ರಮದಲ್ಲಿ ಬೈಲವಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾ ಸುಭಾಸ್ ಕಂದಕೂರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ವಿಷಯ ಜೇನು ಸಾಕಾಣಿಕೆ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳಿನ. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೇ, ಕೃಷಿ ಶೋಧನೆ ಸಾಧನೆ ತುಂಬಾ ಜನಪ್ರಿಯವಾದಂಥ ಕಾರ್ಯಕ್ರಮ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಆಕಾಶವಾಣಿಯ ಸಹಯೋಗದೊಳಗೆ ಬರುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ರೈತ ಬಾಂಧವರ ಒಂದು ಮನ್ನಣೆಗೆ ಪಾತ್ರವಾಗ್ಯದ, ರೈತ ಬಾಂಧವರಿಗೆ ಸಹಕಾರಿಯಾಗ್ಯದ, ಮತ್ತು ಅವರ ಒಂದು ತಾಂತ್ರಿಕವಾಗಿ ಬೆಳೆಗಳನ್ನು ಬೆಳೆಯುವ ನಿಟ್ಟಿನೊಳಗೆ ಮತ್ತು ಉತ್ತಮವಾದ ಇಳುವರಿಯನ್ನು ಪಡೆಯುವ ನಿಟ್ಟಿನೊಳಗೆ ಮಾರ್ಗದರ್ಶಿ ಸೂತ್ರಗಳನ್ನು ಕೃಷಿ ಶೋಧನೆ ಸಾಧನೆಯೊಳಗೆ ಹೇಳ್ತಾರೆ ಅಂತೇಳಿ ಭಾಳ ಜನಜನಿತವಾಗಿದೆ. ಆತ್ಮೀಯ ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುಭಾಸ್ ಕಂದಕೂರ್ ಅವರಿದ್ದಾರೆ. ಇವರು ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ಜೇನು ಕೃಷಿ ಬಗ್ಗೆ ನಾವು ಮಾಹಿತಿ ಮಾಡ್ಕೊಳ್ಳೋದು ಅವಶ್ಯಕತೆ ಅದ. ಜೇನು ಕೃಷಿ ಅಂತಂದರೆ ನಾವು ಆಯುರ್ವೇದೊಳಗೆ ಬರ್ತದೆ, ಜೇನುತುಪ್ಪ ಅಂದರೆ ಅದು ಒಂಥರ ಎಲ್ಲದಕ್ಕೂ ಮೂಲ ಮಂತ್ರ, ಅಂದರೆ ಅಮೃತ ಇದ್ದಂಗೆ. ಜೇನುತುಪ್ಪ ಇತ್ತು ಅಂದರೆ ಯಾವುದೇ ಒಂದು ಔಷಧ ತಯಾರು ಮಾಡಲಿಕ್ಕೆ ವೈದ್ಯ ಭಾಳ ಉತ್ಸಾಹಿತನಾಗಿ ತಯಾರಾಗ್ತಾನೆ. ಅಂದರೆ ಅಷ್ಟು ಮಹತ್ವ ಜೇನುತುಪ್ಪಕ್ಕಿದೆ. ಜೇನುತುಪ್ಪ ಅವಶ್ಯಕತೆ ಭಾಳ ಅದ, ವಿಶೇಷವಾಗಿ ಎಲ್ಲರಿಗೂ ಕೂಡ. ಒಂದು ರಾಮಬಾಣ ಅಂದರೆ ಜೇನುತುಪ್ಪ ಔಷಧಿ, ಅಂದರೆ ಒಟ್ಟಾರೆ ಜೇನುತುಪ್ಪದ ಅವಶ್ಯಕತೆ ಇದೆ. ಜೇನುತುಪ್ಪವನ್ನು ತಯಾರು ಮಾಡಬೇಕಲ್ಲ, ಅಡವಿಗೆ ಹೋಗಿ ಯಾವಾಗಲೂ ಜೇನು ಬಿಡಿಸ್ಕೊಂಬರೋದು ಈಗಂತೂ ಆಗದ ಮಾತು. ಎಲ್ಲರಿಗೂ ಕೂಡ ಸಾಕಷ್ಟು ಉದ್ಯೋಗ ಇದೆ, ಮೊದಲ ಉದ್ಯೋಗಗಳು ಕಡಿಮೆ ಇರ್ತಿದ್ವು, ಹೀಗಾಗಿ ಸಾಕಷ್ಟು ಜನ ಅಡವಿಗೆ ಹೋಗಿ ಜೇನು ಬಿಡಿಸ್ಕೊಂಬಂದು ಜೇನು ಕೃಷಿಯನ್ನು ಮಾಡ್ತಿದ್ರು, ಸಾಕಷ್ಟು ಲಾಭ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ವು. ಈಗ ಆ ಒಂದು ಸಂದರ್ಭ ಭಾಳ ಕಡಿಮೆ, ಹೀಗಾಗಿ ನಗರಗಳು ಜಾಸ್ತಿ ಆಗಿದೆ. ನಾವು ನಮ್ಮ ರೈತ ಬಾಂಧವರಿಗೆ ಇದು ಒಂದು ಜೇನು ಕೃಷಿ ಒಂದು ಭಾಳ ಲಾಭದಾಯಕ ಕೃಷಿ ಅನ್ನೋದನ್ನು ಹೇಳಬೇಕಾಗಿದೆ. ಅನ್ನು ಮುಖ್ಯವಾಗಿ ಜೇನು ಕೃಷಿ ಅಲ್ಲದೇ ಜೇನು ಹುಳುಗಳು ಎಷ್ಟು ನಮ್ಮ ಒಂದು ಪರಿಸರಕ್ಕೆ ಸಹಕಾರಿಯಾಗಿವೆ, ಹೇಗೆ ನಮ್ಮ ಬೆಳೆಗಳನ್ನು ಬೆಳೆಯುವಲ್ಲಿ ಪರಾಗಸ್ಪರ್ಶ ಮಾಡುವಲ್ಲಿ ಮಹತ್ತರ ಪಾತ್ರ ವಹಿಸ್ತವೆ, ಇವುಗಳನ್ನು ಕೂಡ ನಾವು ತಿಳ್ಕೊಳ್ಳೋದು ಭಾಳ ಮಹತ್ವದ. ಇವತ್ತು ಹೇಳ್ತಾರೆ ಜೇನು ಹುಳ ಇಲ್ಲಾಂದರೆ ಒಂದು ನಮ್ಮದು ವ್ಯವಸಾಯನೇ ಇಲ್ಲ. ಆ ಒಂದು ಮಟ್ಟಿಗೆ ಜೇನು ಹುಳಗಳು ಪರಾಗಸ್ಪರ್ಶ ಒಂದು ವಿಧಾನದಲ್ಲಿ ಪಾತ್ರ ವಹಿಸ್ತವೆ. ನಿಮ್ಮೆಲ್ಲರ ಪರವಾಗಿ ನಾ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಜೇನು ಕೃಷಿ ಕುರಿತಂತೆ ವಿಸ್ತೃತ ಮಾಹಿತಿ ನೀಡಲಿಕ್ಕೆ ಬಂದಿರುವಂಥ ಡಾಕ್ಟರ್ ಸುಭಾಸ್ ಕಂದಕೂರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಸುಭಾಸ್ ಕಂದಕೂರ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸುಭಾಸ್ ಅವರೇ, ನಿಮ್ಮ ಒಂದು ಅನುಭವ ಹೇಳಿ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಾವು ಮಾರ್ಗದರ್ಶನ ಮಾಡಿದ್ದೀರಿ. ಏನು ನಮ್ಮ ರೈತ ಬಾಂಧವರದ ಒಂದು ಸ್ಥಿತಿಗತಿಗಳು ಏನಿದೆ, ನಮ್ಮ ರೈತ ವಿದ್ಯಾರ್ಥಿಗಳು ಈಗ ಅಗ್ರಿ ಕ್ಲಿನಿಕ್ ಮಾಡ್ತಾ ಇದ್ದಾರಾ ಹೇಗೆ, ಅಂದರೆ ಕೃಷಿಯನ್ನು ಮುಖ್ಯವಾಗಿ ವ್ಯವಸಾಯವನ್ನು ತಾವು ಮಾಡಲಿಕ್ಕೆ ಶುರು ಮಾಡಿದರೆ ಅದನ್ನು ನೋಡಿ ಇನ್ನೊಬ್ಬರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಹೇಗೆ ನಮ್ಮ ಒಂದು ಕೃಷಿ ವಿದ್ಯಾರ್ಥಿಗಳು ಹೇಗೆ ರೈತರಿಗೆ ಮಾರ್ಗದರ್ಶಿ ಆಗಿದ್ದಾರೆ ಹೇಗೆ? ಹೌದು ಸರ್, ಈಗ ನಾನು ಒಬ್ಬ ರೈತನ ಮಗ ಸರ್. ನಮ್ಮ ತಂದೆಯವರು ಭಾಳ ವರ್ಷಗಳಿಂದ ವ್ಯವಸಾಯನ ಮಾಡ್ತಾ ಇದ್ರು, ನಾವು ಅದನ್ನು ನೋಡ್ತಾ ಬೆಳಿತಿದ್ವಿ. ಇವಾಗಿನ ರೈತ ಬಾಂಧವರಿಗೂ ಅದರ ಅನುಭವ ಇರಬೇಕಂತ ಹೇಳ್ತೀನಿ. ಯಾಕಂದ್ರೆ ಮೊದಲಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಪೊದೆ ಒಳಗೆ ಹೋದರೆ, ಯಾವುದೇ ಒಂದು ಬೇಲಿ ಹತ್ರ ಹೋದರೆ ಕೈ ಇಟ್ಟರೆ ಜೇನು ಸಿಗ್ತಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು. ಇಂದಿನ ದಿವಸದಲ್ಲಿ ನಾವು ಜೇನು ಬೇಕಂದ್ರೆ ಹುಡ್ಕೊಂಡು ಹೋಗ್ಬೇಕಾಗಿದೆ. ಈಗ ಇಲ್ಲೆಲ್ಲ ಬಿಟ್ಟಿದ್ದೀವಿ, ಎಲ್ಲ ಆರ್ಟಿಫಿಷಿಯಲ್ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಜೇನು ಹುಡುಕೋ ಪರಿಸ್ಥಿತಿ ಬಂದಿದೆ. ಅವಾಗೇನು ನ್ಯಾಚುರಲ್ ಜೇನು ಸಿಗ್ತಾ ಇತ್ತು ಪರಿಸರವಾಗಿ, ಈಗ ಅದೇ ಜೇನನ್ನ ನಾವು ಬಾಟಲ್ ಜೇನಲ್ಲಿ ತೊಗೊಳ್ತಾ ಇದ್ದೀವಿ. ಆದ ಕಾರಣ ರೈತ ಬಾಂಧವರು ಒಂದು ಸ್ವಲ್ಪ ಜೇನಿನ ಕೂಡ ಮಹತ್ವ ವಹಿಸಿದ್ರು ಅಂದರೆ, ಇದು ಒಂದು ವಿಸ್ಮಯಕಾರಿ ಕೀಟ ನಮ್ಮ ಪರಿಸರದಲ್ಲಿ. ಇವತ್ತು ಜೇನುಹುಳ ನಶಿಸಿತು ಅಂದ್ರೆ ಮುಂದೊಂದು ದಿನ ನಮ್ಮ ಕೃಷಿಗೆ ಕೂಡ ನಶಿಸುತ್ತಂತ ಹೇಳೋದು ಬಹಳ ಸುಲಭ. ಯಾಕಂದ್ರೆ ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಗಿಡಗಳಲ್ಲಿ ಕೂಡ ಪರಾಗಸ್ಪರ್ಶ ಬೇಕಾಗುತ್ತೆ. ಅದರಲ್ಲಿ ಬಹಳ ಮಹತ್ವದ ಜೇನುಹುಳ ಒಂದು, ಬಹಳಷ್ಟು ಹುಳಗಳು ಇದಾವೆ, ಅದರಲ್ಲಿ 80-90% ಜೇನುಹುಳನೇ ತನ್ನ ಪಾತ್ರ ವಹಿಸ್ತಾ ಇದೆ. ಜೊತೆಗೆ ಈ ಜೇನುಹುಳದಿಂದ ನಾವು ಕಲಿತಕ್ಕಂತಹ ಸಂಗತಿಗಳು ಬಹಳ ಇದಾವೆ. ಇದು ಒಂದು ಸಮೂಹ ಕೀಟ, ಒಂದು ಗುಂಪಿನಲ್ಲಿ ಕೌಟುಂಬಿಕವಾಗಿ ಬದುಕ್ತಾ ಇರ್ತೈತಿ. ಡಾಕ್ಟರ್ ಸುಭಾಷ್ ಕಂದಕರ್ ಅವರೇ, ಆರಂಭಿಕವಾಗಿ ನಾವು ಒಂದು ಮಾತು ಕೇಳಿದೆ. ಹೌದು ಸರ್. ಕೃಷಿ ಪದವೀಧರರು ಕೃಷಿಗೆ ವಾಲ್ತಾ ಇದ್ದಾರೆ, ಹೇಗೆ? ಈ ವಾಲ್ತಾ ಇದ್ದಾರೆ ಸರ್, ಯಾಕಂದ್ರೆ ನಾವೆಲ್ಲ ಸಿಟಿ ಲೈಫಲ್ಲಿ ಕೆಲವರಿಗೆ ನಡೆಯಲ್ಲ ಜೀವನ. ಏನು ಮಾಡ್ತಾ ಇದ್ದಾರೆ, ಈ ಪರಿಸರ ಜೊತೆಗೆ ನಾವು ಬದುಕಬೇಕು ಅನ್ನೋ ಒಂದು ಇದಕ್ಕೆ ಬಂದಿದಾರಲ್ಲ, ಹಂಗಾಗಿ ಪರಿಸರ ಜೋಡಿನ ನಾವು ಜೀವನ ಮಾಡಬೇಕು, ಉತ್ತಮವಾದ ಆಹಾರ ಸೇವಿಸಬೇಕು. ಈ ಇದರಲ್ಲಿ ಕೆಲವು ಯುವ ರೈತರು, ನಮ್ಮ ಅಗ್ರಿಕಲ್ಚರ್ ಓದಿರೋರು ಕೃಷಿ ಜೊತೆಗೆ ಈ ಜೇನು ಕೃಷಿನೂ ಒಂದು ಅಳವಡಿಸ್ಕೊಂತ ಇದ್ದಾರೆ. ಇದು ಒಂದು ಉತ್ತಮ ಬೆಳವಣಿಗೆ ಅಂತ ನಮ್ಗೆ ಅನಿಸ್ತದೆ. ಡಾಕ್ಟರ್ ಸುಭಾಷ್ ಕಂದಕರ್ ಅವರೇ, ಜೇನು ಕೃಷಿ ಬಗ್ಗೆ ಬಹಳ ಒಂದು ಮಮಕಾರ ಮತ್ತು ಸಾಕಷ್ಟು ಅನುಭವ ಇದೆ, ತಮ್ಮ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ದೀರಿ ನೋಡ್ರಿ. ಎರೆಹುಳು ಹೆಂಗೆ ಭೂಮಿ ಒಳಗಡೆ ರೈತನ ಸ್ನೇಹಿ, ಹೇಗೆ ಜೇನು ಹುಳ ಐತಲ್ಲ ಭೂಮಿ ಹೊರಗಡೆ ಹೊರಗಡೆ ಒಂದು ನಿಸರ್ಗದೊಳಗೆ ಒಂದು ರೈತನ ಸ್ನೇಹಿ ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಜೇನು ಹುಳ ಇಲ್ಲ ಅಂದ್ರೆ ಒಂದು ಆ ಒಂದು ಸ್ನೇಹದಾಯಕ ಕೀಟ ಇಲ್ಲ ಅಂದ್ರೆ ಇವತ್ತು ಪರಾಗಸ್ಪರ್ಶ ಆಗೋದು ಬಹಳ ಕಡಿಮೆ. ಹಾಗಾಗಿ ನಮಗೆ ಉತ್ತಮ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಸೂರ್ಯಕಾಂತಿ ಬೆಳೆಯನ್ನು ಅರ್ಧಕ್ಕರ್ಧ ಜೇನು ಹುಳ ಇಲ್ಲಾಂದ್ರೆ ಬರೋದೇ ಇಲ್ಲ, ನೀವು ಹೇಳ್ತಾ ಇದ್ದೀರಿ ಅಲ್ಲ. ಅಂದ್ರೆ ಒಟ್ಟಾರೆ ಈ ಜೇನು ಹುಳ ಹೆಂಗಿರ್ತೈತಿ ಮತ್ತೆ ಅದು ಜೇನಿನ ಪ್ರಭೇದಗಳೇನು? ಜೇನು ಹುಳ ಅಂದ್ರೆ ಈಗ ನಮ್ಗೆ ಬಹಳ ಹೆದರಿಕೆ ಇರ್ತದೆ, ಯಾವ ಕೊಡಿತದೋ ನಮ್ಗೆ ಅಂತೇಳಿ, ಅದು ಬಹಳ ಭಯ ಇರ್ತದ. ಏನು ಅದ್ರ ಬಗ್ಗೆ ಒಂದು ತಪ್ಪು ಕಲ್ಪನೆಗಳೇನಿದೆ ಜನರೊಳಗೆ? ಜೇನಿನಲ್ಲಿ ನಮ್ಮ ಭಾಗದಾಗ ಒಂದು 4 ಪ್ರಭೇದಗಳು ಸಾಮಾನ್ಯವಾಗಿ ಕಂಡು ಬರ್ತಾವೆ. ಅದರಲ್ಲಿ ನಾವು ಇಂಗ್ಲೀಷ್ನಲ್ಲಿ ಹೇಳ್ಬೇಕಂದ್ರೆ ಎಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಅದು ನಮ್ಮ ಭಾಗದಲ್ಲಿ ಸಾಮಾನ್ಯವಾಗಿ ಸಿಗ್ತಾ ಇರ್ತಕ್ಕಂಥ ಜೇನು, ತುಡುವೆ ಜೇನು ಅಂತ ಕರಿತೀವಿ ನಮ್ಮ ಆಡು ಭಾಷೆ ಒಳಗೆ. ಅದೇ ರೀತಿ ಒಂದು ಹೆಜ್ಜೇನು, ಇದಕ್ಕೆ ಎಪಿಸ್ ಡಾರ್ಸೆಟಾ ಅಂತ ಕರಿತೀವಿ. ಈ ಜೇನು ಸಾಕಕ್ಕೆ ಬರಲ್ಲ. ಹೆಜ್ಜೇನು ಏನೈತಿ, ಭಾಳ ಸಿಟ್ಟಿನ ಜೇನು. ತುಡುವೆ ಜೇನು ಏನೈತಿ, ಸ್ವಲ್ಪ ಸಿಟ್ಟು, ಸ್ವಭಾವ ಭಾಳ ಕಡಿಮೆ ಇರುತ್ತೆ. ಇವೆರಡರ ಜೊತೆಗೆ ಕೋಲು ಜೇನು ಅಂತ ಒಂದು ಸಣ್ಣ ಜೇನು ಸಿಗುತ್ತೆ, ಇದು ಕೂಡ ಅಲ್ಲಲ್ಲಿ ಗುಂಪಲ್ಲಿ ಪೊದೆ ಒಳಗೆ ಇರ್ತೈತಿ, ಇದು ಕೂಡ ಸಾಕಕ್ಕೆ ಬರಲ್ಲ. ಇನ್ನೊಂದು ಜೇನು ರಾಳ ಜೇನು ಅಂತ ಬರುತ್ತೆ, ಇದು ಕೂಡ ನಾವು ಸಾಕಣೆ ಮಾಡ್ಬೋದು. ಕರಿ ಸಣ್ಣ ನೊಣದ ಥರ ಬರ್ತೈತಿ. ಇದರಲ್ಲಿ ನಮಗೆ ಭಾಳ ಉಪಯುಕ್ತ ಆಗೋದಂದ್ರೆ ಈ ತುಡುವೆ ಜೇನು, ಯಾಕಂದ್ರೆ ನಾವು ಸಾಕಣೆ ಮಾಡೋದು ಭಾಳ ಸುಲಭ. ಆದರೆ ಸಾಕಣೆ ಮಾಡ್ಬೇಕಾದ್ರೆ ಮೊದಲು ನಾವು ಆ ಜೇನಿಂದ ಜೀವನ ಚಕ್ರ ತಿಳ್ಕೊಂಡಿರ್ಬೇಕು ರೈತ ಬಾಂಧವರು. ಯಾಕಂದ್ರೆ ಭಾಳಷ್ಟು ರೈತರು ಏನು ಮಾಡ್ತಾ ಇದ್ದಾರೆ, ಒಂದು ದಿವಸ ಎರಡು ದಿವಸ ಕೆಲವು ಕಡೆ ಟ್ರೈನಿಂಗ್ ಹೋಗ್ತಾ ಇರ್ತಾರೆ, ಕೆಲವೊಮ್ಮೆ ಅರ್ಧ ಮಾಹಿತಿ ಸಿಕ್ಕಿರ್ತೈತಿ, ಬೇಗ ಜೇನು ಪೆಟ್ಟಿಗೆ ತರ್ತಾರೆ ಇಟ್ಬಿಡ್ತಾರೆ, ಅದರಲ್ಲಿಂದ ಲಾಸ್ ಆಗ್ತಾ ಇರತಕ್ಕಂಥ ಸಿಚುವೇಶನ್ನೇ ಭಾಳ ಬಂದಿದ್ದಾವೆ. ಅದಕ್ಕೋಸ್ಕರ ರೈತ ಬಾಂಧವರು ಜೇನಿನ ಬಗ್ಗೆ, ಅದರ ಕುಟುಂಬ ವ್ಯವಸ್ಥೆ ಬಗ್ಗೆ, ಆಮೇಲೆ ಅದಕ್ಕೆ ಏನು ಅವಶ್ಯಕತೆಗಳಿದಾವೆ ಆ ಜೇನು ಸಕ್ಸಸ್ ಆಗಬೇಕಾದ್ರೆ ಅದನ್ನು ತಿಳ್ಕೊಂಡ ಮೇಲೆ ಮಾಡಿದರೆ ಭಾಳ ಉತ್ತಮ ಸರ್. ಯಾಕಂದ್ರೆ ಈಗ ನಾನು ಜೀವನ ಚಕ್ರ ಹೇಳ್ತೀನಿ ಸರ್, ಭಾಳ ಸಿಂಪಲ್ ಆಗಿ ಹೇಳ್ತೀನಿ. ಇದು ಹೇಳ್ತಾ ಹೋದ್ರೆ ಒಂದಿನೂ ಸಾಲಲ್ಲ, ಅಷ್ಟೊಂದಿದೆ ಜೇನಿನ ಜೀವನ ಚಕ್ರ. ಇದು ಒಂದು ಸಮೂಹ ಕೀಟ, ಗುಂಪಿನಲ್ಲಿರ್ತೈತಿ. ಈ ಸಮೂಹದಲ್ಲಿ ಏನಿರ್ತಂದ್ರೆ ಒಂದೇ ರಾಣಿ ಜೇನು ಇರ್ತೈತಿ ಸರ್, ಆಮೇಲೆ ಉಳಿದಿದ್ದೆಲ್ಲ ಕೆಲಸಗಾರ ನೊಣಗಳು ಅಂತ ಇರ್ತವು, ಅದರ ಜೋಡಿಗೆ ಕೆಲವು ಗಂಡು ಹುಳುಗಳು ಮಾತ್ರ ಇರ್ತವು. ಇದರಲ್ಲಿ ಏನೈತಿ, ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡೋದು, ಆ ಉಳಿದಿದ್ದ ಗುಂಪನ್ನ ಕೂಡಿ ಇಟ್ಕೊಳೋದು, ಅಂದ್ರೆ ಗುಂಪಿನ ಒಡತಿ ಇದ್ದಂಗೆ. ಉಳಿದಿದ್ದ ಕೆಲಸಗಾರ ನೊಣಗಳು ಏನದವು, ಅದರ ಮಕ್ಕಳುಗಳನ್ನ ಮರಿಗಳನ್ನ ಉಣಿಸೋದು, ಬೆಳೆಸೋದು, ಊಟ ಹೊರಗಡೆಯಿಂದ ಈ ಪರಾಗ ತರೋದು, ಮಕರಂದ ಹೂವಿನಿಂದ ತರೋದು, ಇದನ್ನ ತಂದು ಗೂಡಿನಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು, ಜೊತೆಗೆ ಗೂಡು ಕಾಯೋದು, ಬೇರೆ ಇದು ಯಾರು ಥ್ರೆಟ್ ಬರ್ತಿರ್ತಾವೆ, ಹಾನಿ ಏನರ ಬರ್ತಿರ್ತಾವೆ ಅದರಲ್ಲಿಂದ ಕಾಯೋದು, ಈ ತರ ಅವು ತಮ್ಮ ಕೆಲಸಗಳನ್ನ ವಿಂಗಡಣೆ ಮಾಡ್ಕೊಂಡಿರ್ತಾವೆ ಕೆಲಸಗಾರ ನೊಣಗಳು. ಇದರಲ್ಲಿ ಬಹಳ ಚಂದ ಸರ್, ಈಗ ಈ ಬೆಳಗ್ಗೆ 5 ಗಂಟೆ ಆಯ್ತು, 6 ಗಂಟೆ ಆಯ್ತು ಅಂದ್ರೆ ಕೆಲಸಗಾರ ನೊಣಗಳು ತಮ್ಮ ಡ್ಯೂಟಿ ಹೋಗ್ಬೇಕಂದ್ರೆ ಕೂಡ ಅಲ್ಲೂ ಕೂಡ ಕೆಲವೊಂದು ಗುಂಪು ಇರುತ್ತೆ. ಒಂದು ಗುಂಪು ಹೋಗಿ ಮೊದಲು ಯಾವ ಏರಿಯಾದಾಗ ಎಲ್ಲಿ ಏನು ಊಟ ಸಿಗ್ತೈತಿ, ಎಷ್ಟು ಸಿಗ್ತೈತಿ, ಯಾವ ಪ್ರಮಾಣದಾಗ ಸಿಗ್ತೈತಿ ನೋಡ್ಕೊಂಡು ಬಂದು ಗುಂಪಿನಲ್ಲಿ ಆ ಒಂದು ಮಾಹಿತಿನ ಕೊಟ್ಟ ಮೇಲೆ ಅದಕ್ಕೆ ತಕ್ಕಂತೆ ಹುಳುಗಳು ಹೋಗ್ತಾ ಇರ್ತವೆ. ಹಂಗಾಗಿ ನಮ್ಮ ಬೆಳೆಗಳು ಎಲ್ಲೆಲ್ಲಿ ಚೆನ್ನಾಗಿ ಕಂಡು ಬರ್ತಾವೆ, ಎಲ್ಲೆಲ್ಲಿ ನಾವು ಔಷಧಿ ಸಿಂಪರಣೆ ಮುಕ್ತ ಬೆಳೆಗಳು ಇರ್ತವೆ ಮೊದಲು ಅಂಥ ಆಹಾರನ ಹುಡುಕ್ತಿರ್ತಾವೆ ಸರ್. ಅದಕ್ಕೆ ಪರಾಗಸ್ಪರ್ಶ ಅಲ್ಲೇ ಜಾಸ್ತಿ ಇರೋ ಸಂಖ್ಯೆ ನಾವು ನೋಡ್ಬೋದು. ಈ ಥರ ಅವು ಕೆಲಸದ ವ್ಯವಸ್ಥೆ ಡಿವೈಡ್ ಮಾಡ್ಕೊಂಡಿರ್ತಾವಲ್ಲ, ನಾವು ಇದನ್ನೆಲ್ಲ ತಿಳ್ಕೊಂಡು ನಂತರ ನಾವು ಜೇನು ಕೃಷಿಗೆ ಹೋಗ್ಬೇಕಂತ ನನ್ನ ಆಶಯ ಸರ್. ಇದನ್ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನಾವು ಜೇನುಗಳ ಮಹತ್ವ ಅಂದ್ರಿ ಸರ್, ಅವಾಗಲೇ ಮುಖ್ಯವಾಗಿ ತಾವು ಹೇಳ್ತಾ ಇದ್ರಿ ಡಾಕ್ಟರ್ ಸುಭಾಷ್ ಕಂದಕರ್ ಅವರೇ. ಹೌದು ಸರ್. ಅಂದ್ರೆ ನೋಡ್ರಿ, ಈಗ ನಾವು ಮಾಡ್ತಾ ಇರುವಂತ ವ್ಯವಸಾಯ ಕೂಡ ಆ ಜೇನುಹುಳಗಳ ಮೇಲೆ ಪ್ರಭಾವ ಬೀರದು. ರಾಸಾಯನಿಕ ಕೃಷಿಯನ್ನು ಮಾಡ್ತಾ ಇದ್ದೀವಿ ನಾವು. ಹಸಿರು ಕ್ರಾಂತಿ ಆದ ನಂತರ ಹೆಚ್ಚು ಬೆಳಿಬೇಕು ಅಂತಕೊಂಡು ಬೆಳಿತೀವಿ, ಆ ಮತ್ತೆ ಬೇರೆ. ಆದ್ರೆ ಭೂಮಿಯ ಫಲವತ್ತತೆ ಹಾಳಾಗ್ಲಿಕ್ಕೆ ಕಾರಣ ನಾವು ರಾಸಾಯನಿಕಗಳನ್ನ ಹೆಚ್ಚು ಉಪಯೋಗ ಮಾಡ್ತಾ ಇದ್ದೀವಿ. ರಾಸಾಯನಿಕಗಳು ಉಪಯೋಗ ಮಾಡೋದ್ರಿಂದ ನಮ್ಮ ಆಹಾರ ಕಲುಷಿತಗೊಂಡದ ಈಗ. ಹೀಗಾಗಿ ನಮಗೆ ಜೀವನ ಶೈಲಿ ತೊಂದರೆಗಳು ಆರಂಭವಾಗಿರುವುದು ಈ ಒಂದು ನಮ್ಮ ಆಹಾರ ಧಾನ್ಯಗಳು ರಾಸಾಯನಿಕ ಯುಕ್ತವಾಗಿರೋದ್ರಿಂದ. ಮತ್ತೆ ರಾಸಾಯನಿಕ ಯುಕ್ತವಾಗಿರೋದ್ರಿಂದ ವಾತಾವರಣದಲ್ಲಿ ಕೂಡ ಸ್ನೇಹಿ ಕೀಟಗಳು ದೂರ ಆಗ್ತಾ ಇವೆ, ನೆಲ ಒಳಗಡೆ ನಮ್ಮ ಎರೆಹುಳುಗಳು ಮಾಯ ಆಗ್ತಾ ಇವೆ. ಅಂದ್ರೆ ರಾಸಾಯನಿಕ ಕೃಷಿಯನ್ನು ನಾವು ಆದಷ್ಟು ಕಡಿಮೆ ಮಾಡೋದು ಬಹಳ ಅಗತ್ಯವಾಗಿದೆ, ನಿಸರ್ಗಕ್ಕೆ ಅನುಕೂಲವಾಗಿದೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಹೀಗಾಗಿ ನಮಗೆ ಯೂರಿಯಾ ಇವುಗಳ ಜೊತೆಗೆ ಗೊಬ್ಬರಗಳು ಹಾಕ್ತೀವಿ, ಆಮೇಲೆ ಔಷಧಿಗಳನ್ನ ಹಾಕಿ ನಾವು ಕೀಟಗಳನ್ನ ಕೊಲ್ಲಕ್ಕೆ ಹೋಗ್ತೀವಲ್ಲ, ಅದು ಸ್ನೇಹಿ ಕೀಟಗಳನ್ನ ಕೂಡ ಕೊಂದು ಬಿಡ್ತದೆ, ಮತ್ತೆ ಅವು ಹತ್ತಿರ ಬರದಂಗೆ ಆಗ್ತದೆ. ಹೀಗಾಗಿ ಕೃಷಿ ಬರಡು ಕೃಷಿ ಆಗುವ ಸಾಧ್ಯತೆ ಇರ್ತದೆ ಅಂತ ಹೇಳಿದ್ರೆ, ನಿಜವಾಗಿ ಇದು ಬಹಳ ಮಹತ್ವದ ವಿಷಯ. ಜೇನು ಕೃಷಿಯಲ್ಲಿ ಕೂಡ ಈ ರಾಸಾಯನಿಕ ಮುಕ್ತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು ಅಂತ ಹೇಳ್ತೇವೆ. ಈ ಜೇನುಹುಳು ಯಾಕೆ ನಮ್ಗೆ ಇಷ್ಟ ಅವಶ್ಯಕತೆ ಅದ, ಅಗತ್ಯವಾಗಿದೆ? ನಾವು ಎನ್ಕೊಂಡು ಬೇರೆ ಜೇನುತುಪ್ಪ ಮಾಡ್ತೀವಿ ಅಂತೇಳಿ ನೀವು ಹೇಳ್ತೀರಾ, ಅದು ಬರೀ 10% ರೀ, 90% ಬೇರೆನೇ ಇದೆ ಅಂತ. ಅದೇ ಸರಿ, ಜೇನುಹುಳಿನ ಮಹತ್ವ ಎಲ್ಲೈತೆ ಅಂತಂದ್ರೆ ಅದರ ಪರಾಗಸ್ಪರ್ಶದಲ್ಲಿ. ನಾವು ಈ ಪರಿಸರದಲ್ಲಿ ಬೆಳೆಗಳ ವೈವಿಧ್ಯತೆ ಉಳಿಬೇಕು ಅಂದ್ರೆ, ಆ ಬೆಳೆಗಳ ಸಂತತಿ ಉಳಿಬೇಕು ಅಂದ್ರೆ ಜೇನುಹುಳಿನಿಂದ ಪರಾಗಸ್ಪರ್ಶ ಬಹಳ ಮಹತ್ವ. ಇಲ್ಲಿ ಏನಾಗಿದೆ, ನಮ್ದು ಜನರಲ್ಲಿ ನಾವೆಲ್ಲಾರು ನೋಡ್ಬೇಕಾದ್ರೆ ಜೇನು ತುಪ್ಪ ಅಂದ್ರೆ ಜೇನು ಕೃಷಿ ಅನ್ಕೊಂಡ್ಬಿಟ್ಟಿವಿ ನಾವು. ಜೇನು ತುಪ್ಪಕ್ಕೊಂದೇ ನಾವು ಆದ್ಯತೆ ಕೊಡಬಾರ್ದು. ಇಲ್ಲಿ ರೈತ ಬಾಂಧವರು ಪರಾಗಸ್ಪರ್ಶ ಜಾಸ್ತಿ ಆತಂದ್ರೆ ನಾ ಇಲ್ಲಿ 2 kg ಜೇನು ತುಪ್ಪ ತೆಗಿಯೋದಕ್ಕಿಂತ ಅಲ್ಲಿ 2 ಕ್ವಿಂಟಲ್ ಇಳುವರಿ ಹೆಚ್ಚು ತೆಗಿಬಹುದು ಕೆಲವು ಬೆಳೆಯಲ್ಲಿ. ಈಗ ದಾಳಿಂಬೆಯಲ್ಲಿ, ಸೂರ್ಯಕಾಂತಿಯಲ್ಲಿ, ಜೊತೆಗೆ ಈರುಳ್ಳಿ ಬೀಜೋತ್ಪಾದನೆ ಮಹತ್ವದಷ್ಟೇ ಹೇಳ್ತಾ ಇದ್ದೀನಿ, ಉಳಿದೆಲ್ಲ ಬೆಳೆಗಳಿಗೂ ಬೇಕು. ಈ ಬೆಳೆಗಳಲ್ಲಿ ಬಹಳ ಮಹತ್ವ. ಇಲ್ಲಿ ಜೇನುಹುಳುಗಳು ಬಂದಿಲ್ಲ ಅಂತಂದ್ರೆ, ಪರಾಗಸ್ಪರ್ಶ ಮಾಡಿಲ್ಲ ಅಂತಂದ್ರೆ, ನಮ್ಮ ಇಳುವರಿ 50-80% ಕುಂಠಿತ ಆಗ್ತೈತೆ ಪ್ರತಿಶತ. ಅದಕ್ಕೋಸ್ಕರ ಪರಾಗಸ್ಪರ್ಶ ಬಹಳ ಮಹತ್ವ. ನಾವು ಜೇನುಹುಳದ ಮಹತ್ವ ಇರೋದೇ 90% ಪರಾಗಸ್ಪರ್ಶದಲ್ಲಿ, ಇನ್ನು ಉಳಿದಿದ್ದ 10% ನಮ್ಮ ಜೇನು ತುಪ್ಪ, ಆಮೇಲೆ ಜೇನು ತುಪ್ಪ ಸಾಕಣೆ ಮಾಡೋದ್ರಿಂದ ಬರ್ತಕ್ಕಂಥ ಮೇಣ, ಅದರ ಪರಾಗಗಳು, ಆಮೇಲೆ ರಾಯಲ್ ಜೆಲ್ಲಿ ಅಂತ ಸಿಗ್ತೈತಿ. ಈ ತರ ನಾವು ಅವು ಎಡಿಷನಲ್ ನಮ್ಗೆ ಅಂದ್ರೆ ಬೇರೆ ಉತ್ಪಾದನೆಗಳು ಸಿಗ್ತಾವು. ಪರಾಗಸ್ಪರ್ಶಕ್ಕೆ ನಾವು ಮಹತ್ವ ಕೊಡಬೇಕು. ಪರಾಗಸ್ಪರ್ಶ ಇಲ್ಲಾಂದ್ರೆ ಬೆಳೆಗಳ ಸಂತತಿ, ಆ ಬೆಳೆಗಳ ವೈವಿಧ್ಯತೆ ಕಳ್ಕೊಂಡ್ ಬಿಡ್ತೈತಿ. ಅದಕ್ಕೋಸ್ಕರ ಇದೇ ಬಹಳ ಮಹತ್ವ. ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೇ, ಪರಾಗಸ್ಪರ್ಶ ಅಂದ್ರೆ ಏನು, ಅದು ಹೇಗೆ ನಮ್ಮ ಬೆಳೆಗಳಿಗೆ ಸಹಕಾರಿ ಆಗ್ತದೆ ಸರ್? ಈಗ ಒಂದು ಸಂತತಿ ಬೆಳಿಬೇಕು ಅಂದ್ರೆ, ಯಾವುದೇ ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಯಾವುದೇ ಬೆಳೆಗಳಿರಲಿ, ಆ ಸಂತತಿ ಬೆಳಿಬೇಕು ಅಂದ್ರೆ ಏನಾಗ್ತೈತಿ, ಗಂಡು ಹೆಣ್ಣು ಕೂಡುವಿಕೆ ಬಹಳ ಮಹತ್ವ. ಇಲ್ಲೇ ನಮ್ಮ ಪರಿಸರದಲ್ಲಿ ಬೇರೆ ಎಲ್ಲ ಜೀವಿಗಳು ಗಂಡು ಹೆಣ್ಣು ತಾವಾಗಿ ಕೂಡ್ತವೆ, ಆದ್ರೆ ಕೆಲವು ಸಸ್ಯಗಳಲ್ಲಿ ಗಂಡು ಹೆಣ್ಣು ಕೂಡುವಿಕೆ ಬೇಕು ಅಂತಂದ್ರೆ ಅಲ್ಲೇ ಬೇರೆ ಜೇನು ಉಳಿದಂತ ಕೀಟಗಳ ಅವಶ್ಯಕತೆ. ಕೆಲವೊಮ್ಮೆ ಗಾಳಿಯಿಂದ ಗಂಡು ಹೆಣ್ಣು ಕೂಡ್ತವು. ಇಲ್ಲಿ ಬೆಳೆಗಳಲ್ಲಿ ಏನಾಗ್ತೈತಿ, ಹೂವಿನಲ್ಲಿ ಗಂಡು ಬೀಜ ಒಂದ್ ಕಡೆ ಬರ್ತಿರ್ತ, ಹೆಣ್ಣು ಹೂವು ಇರ್ತೈತಲ್ಲ, ಆ ಗಂಡು ಪರಾಗಗಳು ಹೆಣ್ಣು ಹೂವದ ಮೇಲೆ ಹತ್ತದ ಅವಶ್ಯಕತೆ ಬಹಳ ಇರ್ತೈತಿ. ಇಲ್ಲಿ ಬೆಳೆಗಳಲ್ಲಿ ತಾವಾಗಿ ಹೋಗಿ ಹತ್ತಕ್ಕ ಅವಶ್ಯಕತೆ ಕಡಿಮೆ ಇರ್ತೈತಿ. ಅಂತ ಸಂದರ್ಭದಲ್ಲಿ ಈ ನಮ್ಮ ಕೀಟಗಳು, ಅದರಲ್ಲಿ ಈ ವಿಸ್ಮಯಕಾರಿ ಕೀಟ ಏನ್ ಜೇನುಹುಳ ಇದೆ, ತನಗೆ ಬೇಕಾಗಿರೋದು ಪರಾಗ, ಇದು ಪರಾಗ ತಾವು ಕಲೆಕ್ಟ್ ಮಾಡಕ್ ಹೋಗ್ತೈತಿ, ಜೊತೆಗೆ ಮಕರಂದ ಕಲೆಕ್ಟ್ ಹೂವುದಲ್ಲಿ ಕಲೆಕ್ಟ್ ಮಾಡಕ್ ಹೋಗ್ತೈತಿ. ಅದನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಅದರ ಮೈಗೆಲ್ಲ ಈ ಪರಾಗ ರೇಣುಗಳು ಹತ್ತಿ ಆ ಹೆಣ್ಣು ಹೂವಿಗೆ ಇದನ್ ಮಾಡ್ತೈತಿ, ಸಂತತಿ ವೃದ್ಧಿ ಮಾಡಕ ಸಹಕಾರಿ ಮಾಡ್ತೈತಿ. ಈಗ ಮೊದ್ಲೆಲ್ಲ ನಾವು ಬೀಜೋತ್ಪಾದನೆ, ಸೂರ್ಯಪಾನ ಬೀಜೋತ್ಪಾದನೆ ಮಾಡ್ಬೇಕಂದ್ರೆ ಬೆಳಗ್ಗೆ 6 ಗಂಟೆಗೆ ಎದ್ದು ನಮ್ಮ ರೈತ ಬಾಂಧವರು ಕೈಗೊಂದು ಕವರ್ ಹಾಕೊಂಡು ಹೋಗಿ ತನಗೆ ಪರಾಗ ಸ್ಪರ್ಶ ಮಾಡಿ ಬರ್ತಾ ಇದ್ರು ಅಂದ್ರೆ ಉತ್ತಮವಾಗಿ ಬೀಜ ಕಟ್ಟಲಿ ಅಂತ. ಇದು ಬೀಜೋತ್ಪಾದನೆ ಮಾಡ್ಬೇಕಾದಾಗ. ಅದೇ ಇಲ್ಲಿ ಏನಾಗ್ತೈತಿ, ನ್ಯಾಚುರಲ್ ಆಗಿ ಬೀಜ ಚೆನ್ನಾಗಿ ಕುಂದಿರ್ಬೇಕು ಅಂತಂದ್ರೆ ಈ ಜೇನುಹುಳುಗಳು ಆ ತನಿ ಮೇಲೆ ಅಡ್ಡಾಡಿದ್ರೆ ಸಾಕು, ಸೂರ್ಯಕಾಂತಿ ತರಿ ಮೇಲೆ ಆ ಪರಾಗರೇಣುಗಳು ಗಂಡು ಹೆಣ್ಣು ಸಮ್ಮಿಲನ ಹೊಂತಾವು ಈ ಹುಳುಗಳ ಸಹಾಯದಿಂದ, ಅವಾಗ ಬೀಜ ಚೆನ್ನಾಗಿ ಕಟ್ತೈತಿ. ಈ ದಾಳಿಂಬೆಯಲ್ಲಿ ಕೂಡ ಎಷ್ಟು ಬೀಜ ಚೆನ್ನಾಗಿ ಕಟ್ತೈತಿ ಅಷ್ಟು ಕಾಯಿ ಸೈಜ್ ಬರ್ತೈತಿ. ಅದೇ ರೀತಿ ಕೆಲವು ತೋಟಗಾರಿಕೆ ಬೆಳೆಗಳೊಳಗೆ ಕೂಡ ಈ ಜೇನು ಪರಾಗ ಆಯ್ತಂದ್ರೆ ಕಾಯಿ ಉತ್ತಮ ಆಗ್ತೈತಿ, ಅದರ ಸಂಖ್ಯೆ ಬೆಳಿತೈತಿ, ಉತ್ತಮವಾದ ಇಳುವರಿ ಪಡಿತೀವಿ. ಈ ರೀತಿ ಜೇನು ಹುಳುಗಳು ಗಿಡಗಳ ಸಂತತಿ ಉಳಿಸೋಕೆ ಬೆಳೆಸೋಕೆ ಮಹತ್ವ ಐತಿ. ಡಾಕ್ಟರ್ ಸುಭಾಷ್ ಕಂದಕುರ್ ಅವರ, ಈಗ ತಾವ್ ಹೇಳ್ತಾ ಇದ್ರಲ್ಲ, ಜೇನು ಹುಳುಗಳು ನಮ್ಮ ಒಂದು ಬೆಳೆಗಳಿಗೆ ಬೇಕು, ಪರಾಗಸ್ಪರ್ಶಕ್ಕೆ ಬಹಳ ಅನುಕೂಲತೆ ಇದೆ, ಹಿಂಗಾಗಿ ಜೇನು ಸಾಕಣೆ ಮಾಡೋದು ಬಹಳ ಉತ್ತಮವಾದ ಕೆಲಸ. ಹೌದು ಸರ್. ಈಗ ಜೇನು ಸಾಕಣೆ ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳೇನು? ಜೇನು ಸಾಕಣೆ ಮಾಡೋದು ಅಂದ್ರೆ ನಾವು ನಿಸರ್ಗದತ್ತವಾಗಿ ಬರುವಂತ ಜೇನುಗಳಕ್ಕಿಂತ ಅಲ್ಲಿ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಏನಿದು ಜೇನು ಹುಳುವಿನ ಒಂದು ಗೂಡು ಮಾಡುವಂತಹದ್ದು, ಇದರಿಂದ ಏನು ನಮಗೆ ರೈತರಿಗೆ ಪ್ರಯೋಜನ? ನಾವೇನ್ ಅನ್ಕೋತೀವಿ, ಬರೀ ಜೇನುತುಪ್ಪ ಮಾಡ್ತಾರ ಅನ್ಕೋತೀವಿ, ಅದು ಬಹಳ ಕಡಿಮೆ ಅದ, ಅದಕ್ಕಿಂತ ಹೆಚ್ಚು ಪ್ರಯೋಜನ ಬಹಳ ಆಗ್ತದೆ. ಹೌದು ಸರ್. ಜೇನು ಗೂಡು ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳೇನು ಸರ್? ಈ ಜೇನು ಗೂಡಿನ ಪ್ರಯೋಜನ ಮುಖ್ಯವಾಗಿ ಒಂದಿನ ಏನ್ ಹೇಳಿದೆ, ಪರಾಗಸ್ಪರ್ಶ. ಈಗ ನಮ್ಮ ತೋಟದ ಸುತ್ತಮುತ್ತಲ ಅಥವಾ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಏನು ಬೆಳೆಗಳು ಇರ್ತವೆ, ಆ ತೆಂಗಿನಕಾಯಿ ಇರ್ಬೋದು, ಪೇರ್ಲೆ ಗಿಡ ಇರ್ಬೋದು, ಮಾವಿನ ಗಿಡ ಇರ್ಬೋದು, ಈ ಬೆಳೆಗಳು ಇರ್ಬೋದು, ಜೇನುಹುಳುಗಳು ಹೋಗಿ ಅದಕ್ಕೆ ಮುಟ್ಟಿ ಬಂತು, ಪರಾಗಾರೇಣು ತಗೊಂತು, ಜೊತೆಗೆ ಮಕರಂದ ಹೀರಿತು ಅಂದ್ರೆ ಜೊತೆಗೆ ಪರಾಗಸ್ಪರ್ಶ ಕೆಲಸನ ಮಾಡಿ ಬಂದಿರ್ತೈತಿ. ಅಂದ್ರೆ ಅದು ತನ್ನ ಕೆಲಸಕ್ಕೆ ಹೋದ್ರು ಕೂಡ ರೈತಗೆ ಉಪಯೋಗ ಆಗ್ತಕ್ಕಂಥ ಈ ಪರಾಗಸ್ಪರ್ಶ ಕೆಲಸ ಮಾಡಿ ಬರುತ್ತೆ. ಇದನ್ನು ಮಾಡೋದ್ರಿಂದ ಈ ಏನು ಬೆಳೆಗಳು ಹೇಳಿದ್ನ ಎಲ್ಲ ಬೆಳೆಗಳಲ್ಲಿ ಕೂಡ ಇಳುವರಿ ತನ್ನಿಂದ ತಾನೇ ಹೆಚ್ಚಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಈ ಪರಾಗಸ್ಪರ್ಶ ಆತಂದ್ರೆ ಕಾಯಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಬೀಜಗಳ ಸಂಖ್ಯೆ ಹೆಚ್ಚಾಗುತ್ತೆ, ಉತ್ತಮವಾದ ಇಳುವರಿ ಬರ್ತೈತಿ. ರೈತರಿಗೆ ಈಗ ನಾವು 10 ಕಾಯಿ ಬಿಡೋ ಗಿಡದಲ್ಲಿ 15 ಕಾಯಿ ಬಿಡ್ತೈತಿ. ಈಗ ತೆಂಗಿನ ಮರದಲ್ಲಿ ಆ ಕಾಯಿ ಇದು ಹೊಡೆದ ತಕ್ಷಣ ಫುಲ್ ಜೇನು ಹುಳ ಬಂದು ಕೂಡ್ತೈತಿ. ಜೇನು ಹುಳ ಜಾಸ್ತಿ ಬಂದು ಕುಂತಷ್ಟು ಕೂಡ ಏನಾಗ್ತೈತಿ, ಅಲ್ಲೇ ಗಂಡು ಹೂವು ಬೇರೆ ಇರ್ತೈತಿ, ಹೆಣ್ಣು ಕಾಯಿ ಬೇರೆ ಇರ್ತೈತಿ. ಅವು ಎರಡು ಪರಾಗ ಆಗಬೇಕು ಅಂದ್ರೆ ಈ ಜೇನು ಹುಳ ಬೇಕು. ಈ ಜೇನು ಹುಳ ಏನು ಮಾಡ್ತಾ ತನ್ನ ಪರಾಗ ರೇಣುಗಳನ್ನು ತಗೊಳಕ್ ಹೋಗಿ ಅದು ಅದರ ಆಹಾರ ಅದು ತಗೊಳಕ್ ಹೋಗಿ ಈ ಹೆಣ್ಣು ಹೂವಕ್ಕೆ ಟಚ್ ಮಾಡ್ತೈತಿ. ಅವಾಗ ಏನಾಗ್ತೈತಿ, ಆ ಕಾಯಿ ಕಟ್ಟುವಿಕೆ ಹೆಚ್ಚಾಗ್ತೈತಿ. ಈ ರೀತಿಯಾಗಿ ಇಳುವರಿ ಮೇಲೆ ಇದು ಡೈರೆಕ್ಟ್ ಆಗಿ ರೈತಗೆ ಲಾಭ ಕೊಡ್ತು ಒಂದು ರೀತಿ. ಇನ್ನೊಂದು ನಮಗೆ ಜೇನುತುಪ್ಪ ಸಿಗ್ತೈತಿ. ಈ ಜೇನುತುಪ್ಪ ನಾವು ಇದು ಕೂಡ ನೈಸರ್ಗಿಕ ಜೇನುತುಪ್ಪ. ನಾವು ಬಾಕ್ಸ್ ಇಟ್ಟಿವಿ ಅಂದ ತಕ್ಷಣ ಇದು ಆರ್ಟಿಫಿಷಿಯಲ್ ಜೇನುತುಪ್ಪ ಅಲ್ಲ, ಇದು ಕೂಡ ನೈಸರ್ಗಿಕವಾದ ಜೇನುತುಪ್ಪ. ಯಾಕಂದ್ರೆ ಇದರಲ್ಲಿ ನಾವು ಯಾವುದೇ ರೀತಿಯಾದ ಊಟ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಅದು ತನ್ನಿಂದಾನೇ ನ್ಯಾಚುರಲ್ ನೈಸರ್ಗಿಕವಾದ ಹೂವು ಹೋಗ್ತೈತಿ, ಅಲ್ಲಿಂದನೇ ತುಪ್ಪ ತಗೊಂತೈತಿ, ತಂದಿಡ್ತೈತಿ. ಆ ತುಪ್ಪ ನಾವು ತಗೊಂತೀವಿ. ಇದು ಒಂದು ನೈಸರ್ಗಿಕ ತುಪ್ಪ. ಅಂದ್ರೆ ನಮಗೆ ಅಂಗಡಿಯಿಂದ ಖರೀದಿ ಮಾಡಬೇಕು ಕಲಬೆರಕೆ ಜೇನುತುಪ್ಪದ ಯಾವುದು ಸಮಸ್ಯೆ ಬರೋದಿಲ್ಲ. ಇದೇನು ಜೇನುತುಪ್ಪ ಒಂದು ರಾಮಬಾಣ ನಮ್ಮ ಆರೋಗ್ಯಕ್ಕಂತ ಏನು ಹೇಳಿದ್ವಿ, ಇದು ಒಂದು ಉತ್ತಮ. ಇನ್ನೊಂದು ಏನಂದ್ರೆ ಇದು ಒಂದು ಹವ್ಯಾಸ. ಈಗ ಎಷ್ಟೋ ಜನ ರೈತರಿಗೆ ಅದರಿಂದನೇ ಖುಷಿ ಸಿಗ್ತೈತಿ. ಈ ಜೇನುತುಪ್ಪ ನೋಡಿ, ಜೇನುತುಪ್ಪ ಜೇನುಗಳು ಕೆಲಸ ಮಾಡೋದು ನೋಡಿ ಒಂದು ಹವ್ಯಾಸ. ಒಂದು ರೈತನಿಗೆ ಇದು ಒಂದು ಮಿತ್ರಂತರ. ಏನೋ ನಾವು ನಮ್ಮ ತೋಟದಾಗ ಹೋದ್ರೆ ಅದು ಒಂದು ನೋಡಕ್ ಒಂದು ಚಂದ. ಅದು ನಾವು ಜೇನುಗೂಡತ್ರ ನಿಂತ ಅದ ಕೆಲಸ ಮಾಡ ನಾವು ನೋಡ್ತಾ ನಿಂತ್ರೆ ನಾವು ಒನ್ ಅವರ್ ನಿಂತರೂ ಕೂಡ ಬೇಜಾರಾಗಲ್ಲ. ಅಲ್ಲಿ ಏನಾಗ್ತೈತೆ ಸರ್, ಈಗ ಒಂದು ನಾ ಜೇನ್ ಬಾಕ್ಸ್ ಇಟ್ಟಿನಿ ಅಂದ್ರೆ ಜೇನ್ ಬಾಕ್ಸ್ ಮುಂದೆ ನಿಂತು ಬರೀ ನಾನು ನೋಡ್ತಾ ಇದ್ರೆ ಎಷ್ಟು ಕಲಿಬಹುದಂದ್ರೆ, ಒಂದು ಜೇನುಗೂಡಲ್ಲಿ ಈಗ ಹೀಟ್ ಆಗ್ತಿರ್ತೈತಿ, ಒಳಗೆ ಮರಿ ಇರ್ತೈತಿ, ಹುಳುಗಳು ಇರ್ತವೆ, ಉಸಿರಾಡ್ತಿರ್ತವೆ, ಒಳಗೆ ಕಾವಾಯ್ತು ಬಿಸಿ ಆಯ್ತು ಅಂದ್ರೆ ಕೆಲವಷ್ಟು ಹುಳುಗಳು ತನ್ನಿಂದಾನೇ ಹೊರಗೆ ಬರ್ತೈತಿ. ಹೊರಗೆ ಬಂದು ಆ ಎಂಟ್ರೆನ್ಸ್ ಗೇಟ್ ಏನು ಬಾಕ್ಸ್ ಹತ್ರ ಇರ್ತೈತಿ, ಗಾಳಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಂದ್ರೆ ಒಳಗಡೆ ಫ್ರೆಶ್ ಗಾಳಿ ಕಳಿಸ್ತಾವ, ಅದ್ರ ಮರಿಗಳಿಗೆ ಏನು ಆಗಬಾರ್ದು ಅಂತ. ನೋಡ್ರಿ, ಉತ್ತಮವಾದ ಗಾಳಿನ ಒಳಗೆ ಕಳಿಸ್ತಾವ. ಎಷ್ಟು ವೈಜ್ಞಾನಿಕ ಜೀವನ ನೋಡ್ರಿ, ನಾವು ಅನ್ಕೋತೀವಿ ನಾವು ಅಷ್ಟೇ ಆರಾಮದೀವಿ ಎಸಿ ರೂಮ್ನಾಗ ಅಂತ ಹೇಳಿ. ಹೌದು ಸರ್, ಅವು ಕೂಡ ಈ ಕೆಲಸಗಳನ್ನು ಕೂಡ ವ್ಯವಸ್ಥೆ ಮಾಡ್ತಾವ. ಅವ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು ಅನ್ನೋದು ಅವಕ್ಕೊಂದು ಉದ್ದೇಶ. ಜೊತೆಗೆ ಈಗ ಏನೋ ಜೀವನ ಜೇನುಳ ನೋಡಿ ಕಲಿಬೇಕು, ನಾವು ಜೇನು ನೋಡಿ ಕಲಿಬೇಕು ಸರ್. ಜೊತೆಗೆ ಈಗ ಒಳಗಡೆ ಯಾವುದೋ ಒಂದ್ ಎರಡು ಮೂರು ಜೇನು ಮರಿಗಳು ತೀರ್ಕಂತು ಅಥವಾ ಸತ್ತು, ಇಮಿಡಿಯೇಟ್ ಆಗಿ ಕೆಲವು ಕೆಲಸಗಾರ ನೊಣಗಳು ಅದನ್ನ ತೆಗೆದು ಇಮಿಡಿಯೇಟ್ ಆಗಿ ಗೂಡಿಂದ ತಗೊಂಬಂದು ದೂರದಲ್ಲಿ ಎಸಿತಾ ಇರ್ತಾವ. ನಾವು ಅದನ್ನ ನೋಡ್ಬೋದು. ಅಂದ್ರೆ ಸ್ವಚ್ಛತೆ ನೋಡ್ರಿ, ಗೂಡಿನಲ್ಲಿ ನಾವು ಸ್ವಚ್ಛತೆ ಇದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇದು ಒಂದು ಅಂದ್ರೆ ಒಂದು ಸಂಘ ಜೀವನದೊಳಗ ಯಾವ ರೀತಿ ಒಬ್ರಿಗೊಬ್ರು ಸಹಕಾರ ಆಗ್ತದೆ. ಹಾ ಸರ್, ಜೊತೆಗೆ ನಾವು ಅಲ್ಲೇ ನಿಂತು ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಕೆಲಸಗಾರ ನೊಣಗಳು ಊಟ ಅದ್ರ ಕಾಲಲ್ಲಿ ತರ್ತಾ ಇರ್ತಾವ. ಪರಾಗ ರೇಣುಗಳನ್ನ ಬೌಲ್ಟರ ಮಾಡಿ ಬರೋದು ಹೋಗೋದು ಬರೋದು ಹೋಗೋದು. ಕೆಲವು ಜೇನು ನೊಣಗಳು ಖಾಲಿ ಹೋಗ್ತಿರ್ತಾವ ಅಂದ್ರೆ ಅವು ಹೊಟ್ಟೆ ಒಳಗೆ ಜೇನುತುಪ್ಪ ತರ್ತಾ ಇರ್ತಾವ. ಇನ್ನೊಂದಿಷ್ಟು ಕೆಲವು ಕಾಲಲ್ಲಿ ಪರಾಗ ರೇಣುಗಳು ತಗೊಂಡು ಬಂದು ಅಲ್ಲಿ ಸ್ಟಾಕ್ ಮಾಡ್ತಾವ ಸರ್. ನಾವ್ ಹೆಂಗ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಆಸ್ತಿ ಮಾಡ್ತಾ ಇರ್ತೀವಿ, ಅದೇ ರೀತಿ ಇವು ಕೂಡ ಆ ಜೇನುತುಪ್ಪನ ಒಂದ್ ಕಡೆ ಶೇಖರಣೆ ಮಾಡ್ತಾವು, ಈ ಪರಾಗ ರೇಣುಗಳನ್ನ ಒಂದ್ ಕಡೆ ಶೇಖರಣೆ ಮಾಡ್ತಾವ. ಸಡನ್ ಆಗಿ ಮಳೆಗಾಲ ಬಂದ್ಬಿಡ್ತು, ಅತಿ ಚಳಿಗಾಲ ಬಂತು, ಅತಿ ಬೇಸಿಗೆ ಬಂತು, ಆ ಟೈಮಲ್ಲಿ ಸ್ಟಾಕ್ ಮಾಡಿದ್ದು ಊಟಗಳನ್ನ ತಗೊಂಡು ಮತ್ತೆ ಮರಿಗಳಿಗೆ ತಿನ್ನಿಸ್ತಾ ಇರ್ತಾವ. ಇದು ಒಂದು ನಾವು ನೋಡಿ ಕಲಿಯೋದು, ನಾವು ನಿಸರ್ಗದ ನೋಡಿ ಕಲಿಯುವಂತ ನಿಸರ್ಗ. ಹವ್ಯಾಸ ರೈತ ಬಾಂಧವರು ಇದನ್ನ ರೂಢಿ ಮಾಡ್ತಾ ಮಾಡ್ಬೇಕು ಅಂತ ಅನಿಸ್ತದ. ನಮ್ಮ ತೋಟದಲ್ಲಿ ಹೋದ್ವಿ ಅಂದ್ರೆ ಅದು ಒಂದೇನು ಅಂದ್ರೆ ಮನಸ್ಸಿಗೆ ಬೇಕಷ್ಟು ಬೇಜಾರಾದಾಗ ಈ ತರ ಸಂಘ ಜೀವನ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವ್ ಹೆಂಗ್ ವೈಜ್ಞಾನಿಕವಾಗಿ ಅವು ಹುಳಗಳ ಜೀವನ ಮಾಡ್ತಾ ಇವ್ ನಾವು ನೋಡಿ ನಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬಹುದು. ಡಾಕ್ಟರ್ ಸುಭಾಷ ಕಂದಕುರ್ ಅವರೇ, ಈ ಜೇನು ಸಾಕಾಣಿಕೆಗೆ ಬೇಕಾದಂತ ಯೋಗ್ಯವಾದ ಸ್ಥಳ, ಯಾಕಂದ್ರೆ ಎಲ್ಲವನ್ನೇ ಮಾಡಕ್ಕಾಗುದಿಲ್ಲ, ಒಂದಿಷ್ಟು ನಾವು ಸ್ಥಳಗಳನ್ನ ನೋಡ್ಬೇಕಾಗುತ್ತೆ, ಮತ್ತೆ ಅದು ಹೆಂಗೆ ಅನುಕೂಲ ಆಗ್ತದೆ ಅದನ್ನೆಲ್ಲ ವಿಚಾರ ಮಾಡ್ಬೇಕಾಗ್ತದೆ. ಅದನ್ನ ವಿವರವಾಗಿ ಹೇಳ್ಬೋದಾ, ಯಾವ್ದು ಯೋಗ್ಯವಾದ ಸ್ಥಳ? ಸರಿ, ಈಗ ಬಹಳ ಸಿಂಪಲ್ ಆಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡೋಣ. ಇಲ್ಲಿ ಏನಾಗ್ತೈತಿ, ಬಹಳಷ್ಟು ರೈತ ಬಾಂಧವರು ಏನ್ ಮಾಡ್ತಾರ, ಒಂದು ಎರಡು ದಿನ ಟ್ರೈನಿಂಗ್ ತಗೊಂತಾರ, ಇಲ್ಲ ಬೇರೆ ರೈತರಿಂದ ಏ ನಾನು ಜೇನು ಸಾಕಾಣಿಕೆ ಮಾಡಿದ್ದೆ, ಇಷ್ಟು ಜೇನು ತುಪ್ಪ ತೆಗೆದಿದ್ದೀನಿ, ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ತಾ ಇದು ಕೇಳೋದ್ರಿಂದ ಪ್ರಚೋದಿತನೆಗೊಂಡು ನಾನು ಹಂಗೆ ಬಾಕ್ಸ್ ತಂದಿಟ್ಬಿಡ್ಬಾರ್ದು ಸರ್. ಇಲ್ಲೇನಾಗ್ತೈತಿ, ನಾವು ಬಾಕ್ಸ್ ತಂದಿಟ್ರೆ ಅಥವಾ ಜೇನುಗೂಡು ತಂದಿಟ್ರೆ ಆ ಸ್ಥಳ ಯೋಗ್ಯನ ಅನ್ನೋದು ಒಂದು ಸ್ವಲ್ಪ ಪರಿಶೀಲನೆ ಮಾಡ್ಕೋಬೇಕು. ಈ ಪರಿಶೀಲನೆ ಮಾಡೋಕ್ಕೆ ಏನೇನು ನೋಡ್ಬೇಕು ಅಂದ್ರೆ, ಒಂದು, ನಾವು ಇರ್ತಕ್ಕಂಥ ಜಾಗದಲ್ಲಿ ಅತಿ ಹೆಚ್ಚು ಔಷಧಿ ಸಿಂಪರಣೆ ಮಾಡ್ತಾ ಇರಬಾರ್ದು. ಈ ನಮ್ಮ ಬೆಳೆಗಳು ಇರ್ತಾವು, ಆ ಬೆಳೆಗಳಲ್ಲಿ ನಾವು ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಇದ್ದೀವಿ ಕೆಮಿಕಲ್ಸ್ ಕೀಟಗಳನ್ನು ನಿಯಂತ್ರಣ ಮಾಡಕ್ಕಂದ್ರೆ ಇದು ಏನು ಮಾಡ್ತೈತಿ, ನಮ್ಮ ಜೇನು ನೊಣಕ್ಕೆ ಹಾನಿ ತರ್ತೈತಿ. ಜೊತೆಗೆ ನಾವೆಲ್ಲಿ ಜೇನು ಕೃಷಿ ಮಾಡಬೇಕಂತ ಇದ್ದೀವಿ ಆ ಭಾಗದಲ್ಲಿ ವರ್ಷ ಪೂರ್ತಿ ಉತ್ತಮ ಹೂವಿನ ಲಭ್ಯತೆ ಇರಬೇಕು. ಈ ಹೂವಿನ ಲಭ್ಯತೆ ಇದ್ರೆ ಏನಾಗ್ತೈತಿ, ಆ ಜೇನು ನೊಣಕ್ಕೆ ವರ್ಷ ಪೂರ್ತಿ ಆಹಾರ ದೊರೆಯುತ್ತೆ. ಆಹಾರ ದೊರೀಬೇಕಂದ್ರೆ ಹೂವಿನ ಲಭ್ಯತೆ ಬೇಕು. ಅದು ನಮ್ಮ ಬೆಳೆಗಳಾಗಿರ್ಬೋದು ಅಥವಾ ಈ ಕಾಡು ಗಿಡಗಳಾಗಿರ್ಬೋದು, ಯಾವುದೇ ಗಿಡಮರಗಳಾಗಿರ್ಬೋದು, ಒಟ್ಟಿನಲ್ಲಿ ವರ್ಷ ಪೂರ್ತಿ ಕನಿಷ್ಠ ಒಂದು 7-8 ತಿಂಗಳು ಹೂವಿನ ಲಭ್ಯತೆ ಬಹಳ ಪ್ರಮುಖ ವಹಿಸ್ತೈತಿ. ಜೊತೆಗೆ ಈ ಹೂವಿನಲ್ಲಿ ನಮಗೆ ಮಕರಂದ ಸಿಗಂಥ ಹೂಗಳು ಇರಬೇಕು, ಜೊತೆಗೆ ಪರಾಗರೇಣುಗಳು ಸಿಗಂಥ ಹೂವು ಇರಬೇಕು. ಯಾಕಂದರೆ ಎರಡು ಇದ್ರೆ ಮಾತ್ರ ಅದರ ಊಟ ಪರಿಪೂರ್ಣ ಆಗ್ತೈತಿ. ಜೊತೆಗೆ ಇವೆರಡರ ಜೊತೆಗೆ ಆ ಸುತ್ತಲಿನ ಪರಿಸರದಲ್ಲಿ ಉತ್ತಮ ನೀರಿನ ಲಭ್ಯತೆ ಇರಬೇಕು. ಪರಿಸರ ಜಾಸ್ತಿ ಕಲುಷಿತ ಆಗಿರಬಾರ್ದು, ಅಲ್ಲಿ ಸುತ್ತಮುತ್ತಲ ನೀರಿನ ವ್ಯವಸ್ಥೆ ಚೆನ್ನಾಗಿರ್ಬೇಕು. ಕೆರೆ ಇರ್ಬೋದು, ನದಿ ಇರ್ಬೋದು, ಅಥವಾ ನಮ್ಮ ಬೋರ್ವೆಲ್ ಇರ್ತಾವ ತೋಟಗಳಲ್ಲಿ ಅದರ ಹೊಂಡಗಳ ನೀರಿಂದಿರ್ಬೋದು, ಕಲುಷಿತ ನೀರಿರಬಾರ್ದು. ಉತ್ತಮ ನೀರಿದ್ರೆ ಏನಾಗ್ತೈತಿ, ಯಾಕಂದರೆ ಈ ಜೇನುನೊಣಗಳು ಯಾವಾಗ ಯಾವಾಗ ತಮ್ಮ ಗೂಡಲ್ಲಿ ಸ್ವಲ್ಪ ಹೀಟ್ ಅನಿಸ್ತೈತಿ, ಕಾವು ಬರ್ತೈತಿ, ಆವಾಗ ಕೆಲವು ಜೇನುನೊಣಗಳು ನೀರಿನ ಅಂಶ ತೊಗೊಂಡೋಗಿ ಅಲ್ಲೇ ಗೂಡಲ್ಲಿ ಸಿಂಪರಣೆ ಮಾಡ್ತಿರ್ತಾವೆ. ಅಂದರೆ ತಂಪು ಮೇಂಟೈನ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಆಮೇಲೆ ಅವಕ್ಕೂ ಕುಡಿಯೋಕ್ಕೂ ಕೂಡ ಯೋಗ್ಯವಾದ ನೀರು ಬೇಕು. ಇದು ಒಂದು ನೆಕ್ಸ್ಟ್ ಪಾಯಿಂಟ್. ಅದರ ಜೊತೆಗೆ ನಾವು ಜೇನುನೊಣಗಳ ಬಾಕ್ಸ್ ಎಲ್ಲಿಡ್ಬೇಕಂತ ಇದ್ದೀವಿ, ಅಲ್ಲೇ ತಂಪಾದ ನೆರಳನೇ ಪ್ರದೇಶ ಇರಬೇಕು. ಆ ನೆರಳು ಜೊತೆಗೆ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಸೂರ್ಯನ ಕಿರಣಗಳು ಬೀಳ್ತಿರ್ಬೇಕು, ಮಧ್ಯಾಹ್ನ ಜಾಸ್ತಿ ಬಿಸಿಲಿನ ಟೈಮ್ದಲ್ಲಿ ನೆರಳಿನ ವಾತಾವರಣ ಇರಬೇಕು. ಈ ತರ ಇರೋದ್ರಿಂದ ಆ ಹುಳಗಳು ದಿನಪೂರ್ತಿ ಆಕ್ಟಿವ್ ಆಗಿ ತಮ್ಮ ಕೆಲಸಗಳನ್ನು ನಿರ್ವಹಿಸ್ತಾ ಇರ್ತವೆ. ಇವೆಲ್ಲದರ ಜೊತೆಗೆ ನಾವೆಲ್ಲಿ ಬಾಕ್ಸ್ ಇಡ್ತಾ ಇರ್ತೀವಿ ಅದರ ಸುತ್ತಮುತ್ತಲ ಔಷಧಿ ಸಿಂಪರಣೆ ಸ್ವಲ್ಪ ನಿಲ್ಲಿಸಬೇಕು, ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಬಿಟ್ಟಿರಬೇಕು. ಯಾಕಂದ್ರೆ ಯಾವಾಗಲೂ ಔಷಧಿ ಮುಕ್ತ ಆಹಾರ ಸಿಗ್ತಾ ಇರಬೇಕು. ಸ್ವಲ್ಪ ಆ ಭಾಗದಲ್ಲಿ ತೆಂಗಿನ ಮರ ಇರ್ಬೋದು ಅಥವಾ ಯಾವ ದೊಡ್ಡ ದೊಡ್ಡ ಗಿಡಗಳಿದ್ರೆ ಸಾಕು, ಅದಕ್ಕೆ ನಡೀತೈತಿ, ಆ ಗಿಡಗಳಿಗೆ ಹೋಗಿ ಆಹಾರ ಕಲೆಕ್ಟ್ ಮಾಡ್ತಾವೆ. ಜೊತೆಗೆ ನಾವೆಲ್ಲಿ ಬಾಕ್ಸ್ ಇಡ್ತೀವಿ ಆ ಬಾಕ್ಸ್ ಇಡೋ ಜಾಗದಲ್ಲಿ ಮಂಗಗಳ ಕಾಟ, ಯಾವುದು ದನಗಳ ಕಾಟ ಅಥವಾ ಪ್ರಾಣಿಗಳ ಕಾಟ ಅಥವಾ ಯಾವುದೋ ಈ ದಾರಿ ಹೋಗ್ರ ಮನುಷ್ಯರ ಕಾಟ ಇರಬಾರ್ದು ಸರ್. ಯಾಕಂದ್ರೆ ಅದು ಇಷ್ಟಿಷ್ಟಕ್ಕೆ ಬಾಕ್ಸ್ ಯಾರು ತೆಗೆಯೋದು ಅಥವಾ ಆ ಮಂಗಗಳು ಬಂದು ಅದರ ಮೇಲೆ ಹಾರಾಡೋದು ಅಥವಾ ದನಗಳು ಹೋಗಿ ಅದಕ್ಕೆ ತಿಕ್ಕೋದು ಈ ಥರ ಮಾಡೋದ್ರಿಂದ ಅವು ಸ್ವಲ್ಪ ಡಿಸ್ಟರ್ಬ್ ಆದರೆ ಆಮೇಲೆ ಎಲ್ಲರ ಮಕ್ಕಳು ಆಡ್ತಕ್ಕಂಥ ಜಾಗಗಳು, ಸಾಲಿ ನಿಯರ್ ಎಲ್ಲೇ ಸ್ಕೂಲ್ಗಳು ಶಾಲೆಗಳಿರ್ತವೆ ಅಂಥ ಜಾಗಗಳು ಸ್ವಲ್ಪ ಈ ಥರ ಜಾಗಗಳನ್ನು ನಾವು ಬಿಡಬೇಕು. ಅಂದರೆ ಏನಾಗ್ತೈತಿ, ಆ ಜೇನುಗಳಿಗೆ ಅವ್ರದ್ದೇ ಆಗ್ತಕ್ಕಂಥ ಒಂದು ಟೈಮ್ ಬೇಕು, ಜಾಗ ಬೇಕು. ಅಂದರೆ ಡಿಸ್ಟರ್ಬ್ ಮಾಡಬಾರ್ದು, ನಾವು ಅವಕ್ಕೆ ಅನವಶ್ಯಕವಾಗಿ ಕಾಟ ಕೊಡಬಾರ್ದು, ಯಾವುದೇ ಪ್ರಾಣಿ ಇರ್ಬೋದು ನಾವಿರ್ಬೋದು. ಜೊತೆಗೆ ಸಂಜೆ ಸಮಯದಲ್ಲಿ ಈಗ ನಾನು ಭಾಳ ಜನ ಸಿಟಿಯಲ್ಲಿ ನಾನು ಜೇನು ಕೃಷಿ ಮಾಡ್ಬೋದಾ ಅಥವಾ ನಮ್ಮ ಮನೆಯಲ್ಲಿ ಮಾಡ್ಬೋದಾ ಅಂತಾರೆ. ಮಾಡ್ಬೋದು, ನಮ್ಮ ಸಿಟಿ ಒಳಗೆ ಸುತ್ತಮುತ್ತಲ ಉತ್ತಮವಾದ ಗಿಡಗಳು ಎಲ್ಲ ಇತ್ತಂದ್ರೆ ಮಾಡ್ಬೋದು. ಆದರೆ ನಾವೆಲ್ಲಿ ಆ ಜೇನು ಪೆಟ್ಟಿಗೆ ಇಡ್ತೀವಿ, ಆ ಪೆಟ್ಟಿಗೆ ಇಟ್ಟಾಗ ಸಾಯಂಕಾಲ ವೇಳೆಯಲ್ಲಿ 5-6 ಗಂಟೆಯಿಂದ ಕತ್ಲಾಗೋವರೆಗೂ ಸ್ವಲ್ಪ ಲೈಟಿನ ವ್ಯವಸ್ಥೆ ಇರಬಾರ್ದಲ್ಲೇ. ಆ ಲೈಟ್ ಇತ್ತು ಅಂದ್ರೆ ಜೇನು ನೊಣಗಳು ವಾಪಸ್ ತಮ್ಮ ಗೂಡು ಒಳಗೆ ಹೋಗ್ಬೇಕಾದ್ರೆ ಕನ್ಫ್ಯೂಸ್ ಆಗ್ತಾವೆ, ಆ ಲೈಟಿಗೆ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ ಅಥವಾ ಪಕ್ಕದವ್ರ ಮನೆ ಲೈಟ್ ಹಾಕಿದ್ರೆ ಅಲ್ಲಿ ಹೋಗೋಕೆ ಆರಂಭ ಮಾಡ್ತಾವೆ. ಇದರಿಂದ ಸ್ವಲ್ಪ ವಿಚಲಿತಗೊಂಡು ಜೇನು ಕೃಷಿ ಸ್ವಲ್ಪ ಸರಿಯಾಗಿ ಕಂಡು ಬರಲ್ಲ. ಅದಕ್ಕೋಸ್ಕರ ಈ ಎಲ್ಲ ಮೇಲಿನ ನಾ ಏನು ಪಾಯಿಂಟ್ಗಳನ್ನು ಹೇಳಿದೆ ಇವನ್ನ ಅನುಸರಿಸ್ಕೊಂಡು ಹೋದ್ರೆ ಖಂಡಿತವಾಗಿ ನಾವು ಯೋಗ್ಯವಾದ ಜೇನು ಕೃಷಿ ಮಾಡ್ಬೋದು ಅನ್ನೋದು ನಮ್ಮ ಅನಿಸಿಕೆ ಸರ್. ಈಗ ನಮಗೆ ಎಲ್ಲ ಕಾಲದೊಳಗೂ ಕೂಡ ಈಗ ಈ ಜೇನು ಕೃಷಿ ಮಾಡ್ಬೋದು. ಹೌದು ಸರ್, ಹೌದು. ಈಗ ಬಹುಶಃ ನಾವು ಹೇಳ್ತಾ ಇದ್ದೇವೆ, ಆಗಲೇ ಚರ್ಚೆ ಮಾಡಿದ್ದೇವೆ ನಾವು. ಹೌದು ಸರ್. ಯಾವ ಬೆಳೆಗಳಲ್ಲಿ ಹೆಚ್ಚು ಮಹತ್ವ ಈ ಒಂದು ಜೇನು ಕೃಷಿ ಮಾಡೋದು? ನಮ್ಮ ಭಾಗಕ್ಕೆ ಬಂದ್ರೆ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಈ ಪೇರು ಗಿಡ ಇರ್ಬೋದು, ದಾಳಿಂಬೆ ಗಿಡ ಇರ್ಬೋದು, ಪಪ್ಪಾಯ ಗಿಡ ಇರ್ಬೋದು, ಆಮೇಲೆ ಮಾವಿನ ತೋಟ ಇರ್ಬೋದು, ಇವಕ್ರ ಜೊತೆಗೆ ನಮ್ದು ಹೊಲಗಳಲ್ಲಿ ಬೆಳೆ ಏನು ಸೂರ್ಯಕಾಂತಿ ಜೊತೆಗೆ ಬದನೆಕಾಯಿ ಇಂಥವೇನು ತೋಟಗಾರಿಕೆ ಬೆಳೆ ಫೀಲ್ಡ್ ಕ್ರಾಪ್ಸ್ ಎರಡೂ ಇಲ್ಲಿ. ಆಮೇಲೆ ಗಜ್ಜರಿ, ಕ್ಯಾರೆಟು ಇಂಥಲ್ಲೆಲ್ಲ ಈ ಜೇನುನೊಣಗಳ ಅವಶ್ಯಕತೆ ಇರ್ತೈತಿ ಈ ಬೆಳೆಗಳಲ್ಲಿ ಭಾಳ. ಮತ್ತು ಸಾಸಿವೆ ಇಲ್ಲೆಲ್ಲ ಬೇಕಾಗುತ್ತೆ ಸರ್ ನಮ್ಗೆ. ಇಲ್ಲಿ ಪರಾಗಸ್ಪರ್ಶ ಇಲ್ಲಾಂದ್ರೆ ಈ ಸೂರ್ಯಕಾಂತಿ ಸಾಸಿವೆಯಲ್ಲಿ ಕಾಳೆ ಕಟ್ಟೋದಿಲ್ಲ, ಹಂಗಾಗಿ ಪರಾಗಸ್ಪರ್ಶ ಭಾಳ ಮುಖ್ಯ ಸರ್ ಇಲ್ಲಿ. ಓಕೆ, ಈಗ ನೋಡ್ರಿ, ಈಗ ಕೆಲವೊಂದು ಬೇಸಿಗೆ ಸಮಯ ಅಂದ್ರೆ ಯಾವಾಗಲೂ ಕೂಡ ಯಾವುದೇ ಕೃಷಿ ಕಷ್ಟನೇ. ಹೌದು ಸರ್. ಅದ್ರೊಂದು ನೀರಿನ ಒಂದು ಕೊರತೆ ಇರ್ತದೆ, ಆಮೇಲೆ ಪರಾಗಸ್ಪರ್ಶ ಆಗೋ ಸಾಧ್ಯತೆಗಳು ಕಡಿಮೆ ಇರ್ತದೆ. ಬೇಸಿಗೆ ಸಮಯದೊಳಗೆ ಈ ಒಂದು ಜೇನುಗೂಡುಗಳ ಕ್ಷಮತೆಯನ್ನು ನಾವು ಹೆಚ್ಚು ಮಾಡಬೇಕು ಅಂದ್ರೆ ನಾವು ಏನೇನು ಅದಕ್ಕೆ ಸಹಕಾರಿ ಅಂಶಗಳನ್ನ ನಾವು ಅನುಸರಿಸಬೇಕು ಹೇಳ್ಬೋದು ಡಾಕ್ಟರ್ ಸುಭಾಷ್? ಇದು ಬಹಳ ಮಹತ್ವ ಸರ್. ಏನಾಗ್ತೈತಿ, ಈಗ ಒಂದು ವರ್ಷದಲ್ಲಿ ರೈತ ಒಂದು ಯಾವುದೋ ಜೇನು ಪಟ್ಟಿಗೆ ತರ್ತಾನ, ಈ ಸೀಸನ್ ನಲ್ಲಿ ಇಟ್ಟಿರ್ತಾನ, ಚೆನ್ನಾಗಿ ಬಂದ್ಬಿಡ್ತೈತಿ, ಒಳ್ಳೆ ತುಪ್ಪ ತೆಗಿತಾನ, ಆಮೇಲೆ ಬೇಸಿಗೆ ಸಡನ್ ಆಗಿ ಬೇಸಿಗೆ ಬರ್ತಾ ಮಳೆಗಾಲ ಬರ್ತಾ ಸ್ವಲ್ಪ ಅಲ್ಲಿ ತುಪ್ಪ ಕಡಿಮೆ ಆಗ್ತೈತಿ. ಯಾಕಂದ್ರೆ ಸರ್ ಬೇಸಿಗೆ ಈಗೇನ್ ಈ ಹೂವಿನ ಲಭ್ಯತೆ ಯಾವಾಗ ಕಡಿಮೆ ಆಗ್ತೈತಿ ಆ ಟೈಮಲ್ಲಿ ಜೇನು ಹುಳುಗಳಿಗೆ ಮಕರಂದ ಸಿಗಲ್ಲ. ಮಕರಂದ ಸಿಕ್ಕಿಲ್ಲ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ಆ ಜೇನುಗಳು ಏನು ಮಾಡ್ತಾವೆ ಒಳಗೆ ಮರಿ ಸಂಖ್ಯೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತವೆ. ಯಾಕಂದ್ರೆ ಅವಕ್ಕೆ ಊಟದ ಲಭ್ಯತೆ ಕಡಿಮೆ ಆತಂದ್ರೆ ಜೇನುಗಳ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತೈತಿ. ಈ ಥರ ಹುಳುಗಳ ಸಂಖ್ಯೆ ಕಡಿಮೆ ಆತಂದ್ರೆ ಅವಾಗ ಯಾವುದೋ ಇವಕ್ಕೂ ಕೆಲವೊಂದು ಕೀಟರೋಗಗಳ ಬಾಧೆಗಳು ಬರ್ತೈತೆ ಸರ್ ಜೇನು ಹುಳಕ್ಕೂ, ಆ ಕೀಟರೋಗಗಳ ಬಾಧೆ ಹೆಚ್ಚಾಗಕ್ಕೆ ಆರಂಭ ಆಗ್ತೈತಿ. ಅದಕ್ಕೋಸ್ಕರ ಈ ಥರ ಕಂಡೀಷನ್ ಯಾವಾಗ ಬರುತ್ತೆ, ನಾವು ಸ್ವಲ್ಪ ಅವಕ್ಕೆ ತುಪ್ಪ ಇಲ್ಲ ಅನ್ನಿಸ್ತಂದ್ರೆ ಯಾವಾಗಲೂ ನಾವು ತುಪ್ಪ ತೆಗಿಬೇಕಾದಾಗ ಒಂದು 20% 25% ತುಪ್ಪ ಅವಕ್ಕೆ ಬಿಡಬೇಕು. ಅದು ಯಾಕಂದ್ರೆ ಒಂದು ಸ್ವಲ್ಪ ರಿಸರ್ವ್ ಫುಡ್ ಅನ್ನಂಗೆ ಅವಕ್ಕೂ ಬೇಕು. ಅದು ಮಿಕ್ಕಿನೂ ಇನ್ನೂ ಸ್ವಲ್ಪ ಅವಕ್ಕೆ ಊಟದ ಲಭ್ಯತೆ ಇದ್ದಾಗ ಸ್ವಲ್ಪ ನಾವು ಸಕ್ಕರೆ ಪಾಕ ಮಾಡಿ ಆಮೇಲೆ ಅಥವಾ ಇವು ಏನು ನಮ್ಗೆ ಕಾಕಂಬಿ ಅಂತೇನು ಇದು ಸಿಗ್ತೈತಲ್ಲ ಗಾಣದೊಳಗೆ, ಆ ಥರ ಉತ್ತಮವಾದ ಆಹಾರನ ಒಂದು ಬಟ್ಟಲದಲ್ಲಿ ಮಂದಗ ಮಾಡಿ ಕಲಿಸಿ ಅದರಲ್ಲಿ ಒಂದೆರಡು ಒಳ್ಳೆ ಕಡ್ಡಿಗಳು ಅಂದ್ರೆ ಕಡ್ಡಿ ಇಡೋದ್ರಿಂದ ಅದ್ರ ಮ್ಯಾಗ ಕುಂತ ಅದನ್ನ ಕುಡಿತಾವ್ ಸರ್. ಯಾವಾಗ ಊಟ ಅವಕ್ಕೆ ಲಭ್ಯತೆ ಹೊರಗಡೆ ಸಿಗಲ್ಲ ಅನ್ಸುತ್ತ ಆ ಟೈಮಲ್ಲಿ ನಾವು ಈ ತರ ಕೊಡೋದ್ರಿಂದ ಅದು ಮರಿಗಳ ಸಂತತಿಯನ್ನ ಉಳಿಸ್ತಾ ಹೋಗ್ತೈತಿ. ಉಳಿಸ್ತಾ ಹೋಗ್ತಂದ್ರೆ ಮತ್ತೆ ಒಳ್ಳೆ ಉತ್ತಮ ಸೀಸನ್ ಯಾವಾಗ ಸಿಗುತ್ತಾ ಯಾವಾಗಲೂ ಹೂವಿನ ಲಭ್ಯತೆ ಬರುತ್ತೆ ಅವಾಗ ಮತ್ತೆ ಆಕ್ಟಿವೇಟ್ ಆಗ್ತಾವ. ಅದಕ್ಕೆ ಈ ಟೈಮಲ್ಲಿ ಒಂದು ಊಟ ಕೊಡ್ಬೇಕು ನಾವು ಇದಕ್ಕೆ, ಜೊತೆಗೆ ನೀರಿನ ಲಭ್ಯತೆನೂ ಇಲ್ಲ ಅಂತಂದ್ರೆ ಸ್ವಲ್ಪ ಫ್ರೆಶ್ ನೀರನ್ನ ಆ ಬಟ್ಟಲದಲ್ಲಿ ಹಾಕಿ ಅಲ್ಲೂ ಕೂಡ ಆ ಬಟ್ಟಲದೊಳಗೆ ನಾವು ಉತ್ತಮವಾದ ಕಡ್ಡಿಗಳನ್ನು ಒಣ ಕಡ್ಡಿಗಳನ್ನು ಹಾಕ್ಬೇಕು ಅಥವಾ ತುಳಸಿ ಎಲೆಗಳನ್ನು ಹಾಕ್ಬೇಕು ತುಳಸಿ ಕಡ್ಡಿಗಳನ್ನು ಅಂದ್ರೆ ಅದ್ರ ಮೇಲೆ ಕುಂತು ಆ ನೀರನ್ನ ಅಥವಾ ಸಕ್ಕರೆ ಪಾಕನ ತಗೊಳಕ್ ಅವಕ್ಕೆ ಅನುಕೂಲ ಆಗುತ್ತೆ ಸರ್. ಜೊತೆಗೆ ಪ್ರತಿ 10-15 ದಿವಸಕ್ಕೊಮ್ಮೆ ಇಂಥ ಸಮಯದಲ್ಲಿ ನಾವು ಬಾಕ್ಸ್ನ ಸ್ವಲ್ಪ ತೆಗೆದು ಏನಾದರೂ ಕೆಳಗಡೆ ಹೊಲಸುಗಳಿದ್ರೆ ತೆಗೆ ಸ್ವಚ್ಛಗೊಳಿಸ್ಬೇಕು ಅಥವಾ ಯಾವ್ದಾರ ಅಲ್ಲಿ ಅಥವಾ ಬೇರೆ ಈಗ ದೊಣ್ಣೆ ಕಾಟ ಅಂತ ಹೇಳ್ತೀವಿ ಇಂಥ ಅಲ್ಲಿ ದೊಣ್ಣೆ ಕಾಟಗಳ ಕಾಟ ಇರ್ತೈತೆ ಒಳಗಡೆ ಬಂದ್ರೆ ಜೇನುನೊಣಗಳನ್ನು ತಿಂದ್ಬಿಡ್ತಾವೆ ಅದಕ್ಕೆ ಅಂಥ ಹುಳುಗಳಿಂದ ದೂರ ಇಡಕ್ಕ ನೋಡ್ತಾ ಇರಬೇಕು. ಜೊತೆಗೆ ಈ ಉತ್ತಮವಾದ ನೀರಿನ ಲಭ್ಯತೆ ನಾವು ಯಾವಾಗಲೂ ಕೊಡ್ತಾ ಇರಬೇಕು ಅದು ಬಹಳ ಮಹತ್ವ ಬೇಸಿಗೆಯಲ್ಲಿ. ಜೊತೆಗೆ ಅಲ್ಲಿ ನಾವು ಎಲ್ಲಿ ಬಾಕ್ಸ್ ಇಟ್ಟಿರ್ತೀವಿ ಆ ಸುತ್ತಮುತ್ತಲ ಏರಿಯಾದಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು. ನೀರು ನಿಂತು ಅಲ್ಲಿ ವಾಸನೆ ಬಂದು ಅಥವಾ ಯಾವುದೋ ಕೊಳತ ಬೆಳೆಗಳದ್ದು ಅಲ್ಲಿ ಒಗೆಯೋದು ಅದು ಆ ಥರ ಇತ್ತಂದ್ರೆ ಆಮೇಲೆ ಯಾವುದೋ ಔಷಧಿ ಬಾಟ್ಲು ಅವನ್ನ ಬಾಕ್ಸ್ ನಿಯರಲ್ಲಿ ಇಡಲಾರ್ದ ಥರ ನಾವು ನೋಡ್ಕೊಂಡ್ವಿ ಅಂದ್ರೆ ಅವಾಗ ಉತ್ತಮವಾಗಿ ನಾವು ಈ ಸೀಸನ್ನಲ್ಲಿ ಕೂಡ ಮೇಂಟೈನ್ ಮಾಡ್ಬೋದು. ಅಂದ್ರೆ ಮತ್ತೆ ಒಳ್ಳೆ ಅವಾಗ ಅದಕ್ಕೆ ಪರಾಗ ಜೇನು ತುಪ್ಪ ಸಿಗ್ತಾವೆ ತನ್ನಿಂದ ತಾನೇ ಡೆವಲಪ್ ಆಗ್ತಾವೆ ಸರ್. ಡಾಕ್ಟರ್ ಸುಭಾಷ್ ಕಂದಕರ್ ಅವರೇ ಸರ್, ಬಹಳ ಆಸಕ್ತಿಕರವಾಗಿ ನಾವು ಚರ್ಚೆ ಮಾಡಿದ್ವಿ ಸರ್. ಈ ಜೇನು ಸಾಕಣೆ ಅದೆಲ್ಲ ಸರ್ ಅದು ಒಂದು ಹವ್ಯಾಸಿಗರಿಗಂತೂ ಬಹಳ ಆನಂದವನ್ನು ನೀಡುತ್ತದೆ ಮತ್ತೆ ಜೇನು ಹುಳಗಳ ಜೀವನ ಕ್ರಮನೇ ನೋಡ್ಲಿಕ್ಕೆ ಬಹಳ ಆಸಕ್ತಿ. ನಾವು ಕೂಡ ಅವ್ನು ನೋಡಿ ಜೀವನ ಕಲಿಬೇಕು ಸರ್. ವೈಜ್ಞಾನಿಕವಾಗಿ ಮಾಡ್ತಾವ ಪಾಪ, ಮಕ್ಕಳಿಗೆ ಬೆಳೆಸ್ಲಿಕ್ಕೆ ಏನ್ ಮಾಡ್ಬೇಕು, ಎಲ್ಲ ವಾತಾವರಣಗಳು ಗಾಳಿ ಬೀಸೋದಾಯ್ತು, ಆಮೇಲೆ ಆಹಾರವನ್ನು ತೆಗೆದುಕೊಂಡು ಬರೋದಾಯ್ತು ಸರ್. ಆಮೇಲೆ ಅಂದ್ರೆ ಒಟ್ಟಾರೆಯಾಗಿ ಒಂದು ಸ್ನೇಹಿ ವಾತಾವರಣವನ್ನಲ್ಲಿ ಅವ್ರು ಹುಟ್ಟಿಸುವಲ್ಲ, ಅದು ಬಹಳ ಸೋಜಿಗವಾದಂತ. ಅದಕ್ಕೆ ಈ ಕೀಟಕ್ಕೆ ಹೆಸರು ಅದಲ್ಲ, ಇದು ಒಂಥರ ವಿಸ್ಮಯಕಾರಿ ಕೀಟ. ವಿಸ್ಮಯಕಾರಿ ಕೀಟ ಪ್ರಪಂಚದ ಬಗ್ಗೆ ವಿಸ್ತೃತ ಚರ್ಚೆ ಮಾಡಿದ್ವಿ. ಮತ್ತೆ ಜೇನು ಕೃಷಿಯಿಂದ ಆಗುವಂತ ಲಾಭ ಏನಿದೆ ಅಲ್ಲ, ಅದು ಖಂಡಿತವಾಗಿ ಜೇನುತುಪ್ಪ ಯಾವಾಗಲೂ ಕೂಡ ನಿತ್ಯ ಹರಿದ್ವರ್ಣ, ಅದಕ್ಕೆ ಯಾವಾಗಲೂ ಮಾರುಕಟ್ಟೆ ಇದೇ ಇರ್ತದೆ. ಅದಕ್ಕೆ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಈ ಕಡೆ ಲಕ್ಷ್ಯ ವಹಿಸಲಿ, ಮತ್ತೆ ಪರಾಗಸ್ಪರ್ಶ ಪರಾಗರೇಣು ಸಿಗ್ಲಿಕ್ಕೆ ಅನುಕೂಲ ಆಗುವಂತ ವಾತಾವರಣ ನಿರ್ಮಿಸಲಿ. ಮುಖ್ಯವಾಗಿ ರಾಸಾಯನಿಕ ಕೃಷಿಯನ್ನು ಕಡಿಮೆ ಮಾಡಲಿ, ಸಾವಯವ ಕೃಷಿ ಜಾಸ್ತಿ ಮಾಡಲಿ, ಸಾಕಷ್ಟು ಎತ್ತುಗಳನ್ನು ಸಾಕಣೆ ಮಾಡಿ. ಅಂದ್ರೆ ಏನಾಗ್ತದೆ, ಒಂದು ಸ್ನೇಹಿ ವಾತಾವರಣ ಭೂಮಿಗೂ ಕೂಡ ಸ್ನೇಹಿ ವಾತಾವರಣ ಆಗ್ತದೆ, ಮಣ್ಣಿನ ಒಳಗಡೆ ಎರೆಹುಳು ಹೆಚ್ಚಾಗ್ತದೆ, ಮಣ್ಣಿನ ಹೊರಗಡೆ ನಿಸರ್ಗದೊಳಗೆ ಜೇನುಹುಳು ಜಾಸ್ತಿ ಆಗ್ತದೆ. ಹೀಗಾಗಿ ನಿಮ್ಮ ಕೃಷಿ ಅತ್ಯಂತ ಲಾಭದಾಯಕ ಆಗ್ತದೆ ಅಂತ ಆಸೆ ಮಾಡ್ತಾ ಇಲ್ಲಿವರೆಗೆ ಬಂದು ಹೃತ್ಪೂರ್ವಕವಾಗಿ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ ಡಾಕ್ಟರ್ ಸುಭಾಸ್ ಕಂದ್ಕರ್ ಅವರೇ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದಲ್ಲಿ ನೀವು ನೀಡಿದಂತ ಮಾಹಿತಿ ಬಹಳ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾ ತಮಗೆ ಅಭಿನಂದನೆಗಳು, ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೈಲಹೊಂಗಲದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾ ಸುಭಾಸ್ ಕಂದ್ಕೂರ್ ಅವರೊಂದಿಗೆ ಜೇನು ಸಾಕಾಣಿಕೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗೂ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು